ಚಂದ ಅವಳ ಕಿರುಲ ಚೆ ಮಧುರ ಬೆಳ್ಳಿ ಮಣಿಗೆ ಚೆ ಶ್ವಾಸ ಏರಿ ಇಳಿದು ಸುತ್ತಲಿನ ಜಗವನೆ ಮರೆಯುತ್ತಿದೆ. ಒಲವ ಒನಕೆ ಅಡಿ ನೂಕಿ ಹೃದಯ ಬಿರಿಯುವುದು ಬಾಕಿ ಅವಳ ಕಣ್ಣ ಸಿಡಿಲು ಬಡಿದು ನನ್ನ ಧ್ವನಿಯದು ನಡುಗುತ್ತಿದೆ. ಕಳೆದಂತ ಕನಸುಗಳು ಮರೆತಂತ ಮಿಡಿತಗಳು ತರತರದ ನಿನ್ನ ತರಗತಿಯಲ್ಲಿ ಹಾಜರಿ ಹಾಕುತ್ತಿದೆ. ಚಂದ ಅವಳ ಕಿರುಲಚ್ಚೆ ಮಧುರ ಬೆಳ್ಳಿ ಮಣಿಗೆಚ್ಚೆ ಶ್ವಾಸ ಏರಿ ಇಳಿದು ಸುತ್ತಲಿನ ಜಗವನೆ ಮರೆಯುತ್ತಿದೆ. ಪದವಿ ನೀಡೆ ನಗೆ ನೀನು ನೀನೆ ಗುರುವು ನೀನೆ ಗುರಿಯು ಕರಿಹಲಗೆ ಕಣ್ಣು ಕೊಡುವೆಯ ಎದೆಯಲ್ಲಿ ನಿನಗೆ ಸರ ಬರೆವ ತಲೇಖನ ನನ್ನ ವಿನಃ ನಿನ್ನ ಸನಿಹ ಬರೆದಿರಲಿ ಏನು ಬೇರೆಲ್ಲ ಕಡೆಗಣಿಸು ನನ್ನನ್ನೇ ಪರಿಗಣಿಸು ನನ್ನುಳಿಸು ಉದ್ಧರಿಸು ಕೊಡು ನೀ ಒಲವಿಗೆ ನೆಲೆ ಚಂದ ಅವಳ ಕಿರುಲಚ್ಚೆ ಮಧುರ ಬೆಳ್ಳಿ ಮಣಿಗೆಚ್ಚೆ ಶ್ವಾಸ ಏರಿ ಇಳಿದು ಸುತ್ತಲಿನ ಜಗವನ್ನು ಮರೆಯುತ್ತಿದೆ. ಒಲವ ಒನಕೆ ಅಡಿ ನೂಕಿ ಹೃದಯ ಬಿರಿಯುವುದು ಬಾಕಿ ಅವಳ ಕಣ್ಣ ಸಿಡಿಲು ಬಡಿದು ನನ್ನ ಧ್ವನಿಯದು ನಡುಗುತ್ತಿದೆ. ಕಳೆದಂತ ಕನಸುಗಳು ಮರೆತಂತ ಮಿಡಿತಗಳು ತರತರ